ತಿರುಷಿತಾನಿವ ನೀಗಿಲ ಯೋಗಿ ನೀಗಿಲ ಯೋಗಿ ನೀಗಿಲ ಯೋಗಿ. ಕೃಷಿರಂಗ ಪ್ರಾಯಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಪ್ರಾಯೋಗಿಕ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ಕೃಷಿಯಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಮತ್ತು ಕಡಿಮೆ ಶೇಷಾಂಶ ಉಳಿಯಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೂಡ ಕೇಳೋಣ. ಪೇಟೆಧಾರಣೆ ಹಾಗೂ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಬಸವರಾಜ್ ಹಾಗೂ ಸಂಗಡಿಯರಿಂದ ಭಜನಾ ಪದಗಳನ್ನ. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಆಲಿಸೋಣ ಕೃಷಿಯಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಮತ್ತು ಕಡಿಮೆ ಶೇಷಾಂಶ ಉಳಿಯಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಮತ್ತು ವಿಷಕಾರಿ ಅಂಶ ಜಾಸ್ತಿ ಒಂದು ಪದಾರ್ಥಗಳಲ್ಲಿ ಉಳಿಯದ ಹಾಗೆ ಅಥವಾ ನಮ್ಮ ಕೃಷಿ ಉತ್ಪನ್ನಗಳಲ್ಲಿ ಉಳಿಯದ ಹಾಗೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೊಂಡು ಹೇಗೆ ಕೀಟನಾಶಕಗಳನ್ನು ಹಿತಮಿತವಾಗಿ ಬಳಸಬೇಕು ಮತ್ತು ಸುರಕ್ಷಿತವಾಗಿ ಹೇಗೆ ಬಳಸಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರೂ ಆದಂಥ ಡಾಕ್ಟರ್ ಎ ಪ್ರಭುರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪ್ರಭುರಾಜ್ ಅವರೇ. ನಮಸ್ಕಾರ. ಹೇಗನಿಸುತ್ತೆ ತಮಗೆ ಇತ್ತೀಚೆಗೆ ಕೀಟನಾಶಕಗಳ ಬಳಕೆ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತದ ಕೃಷಿಯಲ್ಲಿ, ಅಥವಾ ವರ್ಷದಿಂದ ವರ್ಷಕ್ಕೆ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತದೆ? ಹೇಗೆ ಕೀಟನಾಶಕಗಳ ಬಳಕೆ ನಾವು ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ಕೀಟನಾಶಕಗಳ ಬಳಕೆ ತುಂಬಾನೇ ಕಡಿಮೆ. ಅಂದ್ರೆ ಕೀಟನಾಶಕಗಳ ಬಳಕೆ ಒಂದು ಎಕರೆಗೆ ಎಷ್ಟು ಅಂತ ಹೋಲಿಸಿದ್ರೆ ನಾವು ಜಪಾನು, ಚೈನಾ ಮತ್ತು ಅಮೆರಿಕಕ್ಕೆ ನಾವು ಏನಾದರೂ ನಾವು ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ತುಂಬಾನೇ ಕಡಿಮೆ ಇದೆ. ಬಹಳ ಕಡಿಮೆ ಇದೆ. ನಾವು ಏನ್ ಹೇಳ್ಬೋದು ಅಂದ್ರೆ ಸುಮಾರು ಒಂದು ಅರ್ಧ ಕೆಜಿಗಿಂತ ಕಡಿಮೆ ಒಂದು ಎಕರೆಗೆ ನಾವು ಕೀಟನಾಶಕವನ್ನು ಬಳಸ್ತೀವಿ. ಅದೇ ನಾವು ಜಪಾನು, ಚೈನಾ ಅಥವಾ ಅಮೆರಿಕಕ್ಕೆ ಹೋಲಿಸಿದ್ರೆ ಅವರು 50 ಕೆಜಿ 100 ಕೆಜಿ ಅಷ್ಟು ಕೀಟನಾಶಕ ಒಂದು ಎಕರೆಗೆ ಬಳಸ್ತಾರೆ. ಆದ್ರೆ ಬಹಳ ಒಂದು ಮುಖ್ಯವಾದ ಅಂಶ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ನಮ್ಮಲ್ಲಿ ಇಷ್ಟು ಕಡಿಮೆ ಕೀಟನಾಶಕ ಬಳಸಿದ್ರೂ ಕೂಡ ನಾವು ಒಂದು ವೈಜ್ಞಾನಿಕವಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆಗಳು ಅಥವಾ ಸವಾಲುಗಳು ಎದುರಾಗ್ತವೆ. ಉದಾಹರಣೆಗೆ ಕೀಟನಾಶಕವನ್ನು ಬಳಸ್ತಕ್ಕಂಥ ರೈತರ ಒಂದು ಆರೋಗ್ಯನೇ ನೋಡ್ಕೊಳ್ಳೋದು, ಅಥವಾ ಆ ಕೀಟನಾಶಕಗಳ ಒಂದು ಪಳಿಯುಳಿಕೆ ಅಂತ ಅವಶೇಷಗಳು ಏನಂತೀವಿ ಅದು ವಾತಾವರಣದಲ್ಲಿ ಮತ್ತು ಆಹಾರ ಪದಾರ್ಥಗಳಲ್ಲಿ ಉಳ್ಕೊಳ್ಳುವಂಥದ್ದು, ಅದರಿಂದ ಒಂದು ಉಪಯೋಗಿಸ್ತಕ್ಕಂಥ ಕನ್ಸ್ಯೂಮರ್ಸ್ ಅಂತ ಏನು ಹೇಳ್ತೀವಿ ಅವರಿಗೆ ಅದರಿಂದ ಬರ್ತಕ್ಕಂಥ ಒಂದು ನಷ್ಟ, ಇದು ನಮ್ಮ ಭಾರತದಲ್ಲಿ ಬೇರೆ ದೇಶಗಳಿಗಿಂತ ಜಾಸ್ತಿನೇ ಇದೆ. ಕಡಿಮೆ ಬಳಸಿದ್ರು ನಮ್ಮಲ್ಲಿ ಸಮಸ್ಯೆಗಳು ಬಹಳ ಇದಾವೆ. ಹೌದು, ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಅವೈಜ್ಞಾನಿಕ ಬಳಕೆ. ಇದನ್ನ ನಾವು ರೈತರು ಸ್ವಲ್ಪ ಒಂದು ಏನಂತ ಹೇಳಿದ್ರೆ ಸೂಕ್ಷ್ಮವಾಗಿ ಇದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಇದು ನಾವು ತುಂಬಾ ಸೇಫ್ ಆಗಿ ನಾವು ಅಥವಾ ನಾವು ಸುರಕ್ಷಿತವಾಗಿ ಕೀಟನಾಶಕವನ್ನ ಬಳಸಬಹುದಾಗಿದೆ. ಈಗ ನಾವು ಮೊದಲನೇದಾಗಿ ಸುರಕ್ಷಿತವಾಗಿ ಕೀಟನಾಶಕಗಳ ಬಳಕೆ, ಸೇಫರ್ ಯೂಸ್ ಆಫ್ ಇನ್ಸೆಕ್ಟಿಸೈಡ್ಸ್ ಅಂತಂದಾಗ ಎರಡು ವಿಭಾಗಗಳು ಬರ್ತವೆ. ಒಂದು ಸಿಂಪರಣೆ ಮಾಡ್ತಕ್ಕಂತ ಅಥವಾ ಕೀಟನಾಶಕವನ್ನ ಕ್ಷೇತ್ರದಲ್ಲಿ ಬಳಸ್ತಕ್ಕಂತ ರೈತ ಇರಬಹುದು. ಎರಡನೇದಂತಂದ್ರೆ ಕೀಟನಾಶಕವನ್ನು ಹೊಡೆದಂತ ಬೆಳೆಯನ್ನು ಕಟಾವ್ ಮಾಡಿದ ಮೇಲೆ ಮಾರುಕಟ್ಟೆಗೆ ಬಂದು ಅದನ್ನ ತಿಂತಕ್ಕಂತ ಏನು ಗ್ರಾಹಕರು ಅಂತ ಹೇಳ್ತೀವಿ, ಎರಡು ವ್ಯಕ್ತಿಗಳು ಬರ್ತಾರೆ ಇಲ್ಲಿ ಮುಖ್ಯವಾಗಿ. ಕೀಟನಾಶಕಗಳ ಸುರಕ್ಷಿತ ಬಳಕೆಗೆ ಬಂದಾಗ ರೈತನ ದೃಷ್ಟಿಯಲ್ಲಿ ರೈತ ಒಂದು ಸುರಕ್ಷಿತವಾಗಿರ್ಬೇಕಾದ್ರೆ ಎಂತ ಕೀಟನಾಶಕಗಳನ್ನ ಆಯ್ಕೆ ಮಾಡ್ಕೋಬೇಕು, ಆಮೇಲೆ ಸುರಕ್ಷತಾ ಕ್ರಮಗಳನ್ನ ಕೀಟನಾಶಕ ಸಿಂಪರಣೆ ಮಾಡುವಾಗ ಏನೇನು ತಗೋಬೇಕಂತೀರಿ ರೈತರು? ಹೌದು, ಮೊಟ್ಟ ಮೊದಲನೇದಾಗಿ ರೈತರು ತಿಳ್ಕೊಳ್ಬೇಕಾಗಿದ್ದೇನು ಅಂದ್ರೆ ಅವ್ರು ಏನು ಕೀಟನಾಶಕ ಅಂತ ಬಳಸ್ತಾರಲ್ಲ ಅದು ವಿಷ. ಹೌದು, ಪಾಯ್ಸನ್. ಪಾಯ್ಸನ್ ಅದು. ಹೌದೌದು, ಕೀಟಕ್ಕೆ ಅದು ವಿಷ ಅಂತಂದಾಗೆ ನಮಗೂ ಅದು ವಿಷನೇ. ಹೌದು, ಸೊ ನಾವು ವಿಷವನ್ನ ನಾವು ಬಳಸುವಾಗ ಎಷ್ಟು ನಾವು ಮುನ್ನೆಚ್ಚರಿಕೆ ತಗೋತೀವೋ ಅಷ್ಟು ಮುನ್ನೆಚ್ಚರಿಕೆ ನಾವು ಈ ಕೀಟನಾಶಕ ಬಳಸಬೇಕಾದ್ರೆ ತಗೋಬೇಕು. ಇದು ಮೊಟ್ಟ ಮೊದಲನೇದಾಗಿ ಅವರು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಒಂದು ಎರಡನೇದು ಏನಪ್ಪ ಅಂತಂದ್ ಹೇಳಿದ್ರೆ ಯಾವ ಒಂದು ಕಾರಣಕ್ಕೆ ಯಾವ ಒಂದು ಈ ವಿಷವನ್ನ ಬಳಸ್ತಾ ಇದೀವಿ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದ್ರೆ ಕೀಟಗಳಿದ್ರೆ ಕೀಟನಾಶಕ, ರೋಗಗಳಿದ್ರೆ ರೋಗನಾಶಕ. ಇದನ್ನ ಸರಿಯಾದ ತಜ್ಞರಿಂದ ಸಲಹೆಯನ್ನ ಪಡೆದು ಅದನ್ನೇ ಉಪಯೋಗ ಮಾಡೋದ್ರಿಂದ ಕೀಟದ ಹತೋಟಿನೂ ಆಗುತ್ತೆ, ಖರ್ಚು ಉಳಿಯುತ್ತೆ, ಮತ್ತು ನಮಗೆ ಒಂದು ಸುರಕ್ಷಿತ ಬಳಕೆಗೆ ಒಂದು ಸಹಾಯಕ ಒಂದು ಕೂಡ ಆಗುತ್ತೆ. ಈಗ ಮೊಟ್ಟ ಮೊದಲನೇದಾಗಿ ರೈತರು ಒಂದು ಯಾವುದೇ ಒಂದು ಕೀಟನಾಶಕದ ಒಂದು ಅಂಗಡಿಗೆ ಅದನ್ನು ಒಂದು ಕೊಂಡ್ಕೊಳ್ಳಿಕ್ಕೆ ಹೋದಾಗ ಬಹಳ ಮುಖ್ಯವಾಗಿ ಅವ್ರು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದು ಹೇಳಿದರೆ, ಯಾವ ಕೀಟನಾಶಕ ಅಥವಾ ಪೀಡನಾಶಕ ಕೊಡ್ತಾ ಇದ್ದಾರೆ ಅದಕ್ಕೆ ಲೇಬಲ್ ಇದೆಯೋ ಇಲ್ವೋ, ಆ ಲೇಬಲಲ್ಲಿ ಅದಕ್ಕೆ ಯಾವುದು ಆ ಒಂದು ಕೀಟನಾಶಕದ ಒಂದು ಸವಿಸ್ತಾರದ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ ಇಲ್ವೋ, ಆಮೇಲೆ ಅದರದ್ದು ಒಂದು ಎಕ್ಸ್ಪೈರಿ ಡೇಟ್ ಏನಿದೆ ಇದನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಅದರಲ್ಲಿ ಯಾವ ರೀತಿ ಬಳಸಬೇಕು ಅಂತಾನು ಹೇಳಿರ್ತಾರೆ. ಆ ಬಳಕೆಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಓದ್ಕೋಬೇಕು, ಅಥವಾ ಅವನ್ನ ಆಕಸ್ಮಿಕವಾಗಿ ಏನಾದರೂ ಆ ವಿಷ ನಮ್ಮ ದೇಹದೊಳಗೆ ಹೋಯಿತು ಅಂದ್ರೆ ಅದಕ್ಕೆ ಒಂದು ಪ್ರಾಥಮಿಕ ಚಿಕಿತ್ಸೆ ಏನು ಕೊಡಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕು. ಎಲ್ಲಾ ಕೊಟ್ಟಿರ್ತಾರೆ ಅದರಲ್ಲಿ, ನಾವು ನೋಡೋದೇ ಇಲ್ಲ ರೈತರುಗಳು, ಅದನ್ನ ನೋಡೋದೇ ಇಲ್ಲ, ಯಾರ್ಯಾರು ನೋಡೋದಿಲ್ಲ. ಅದನ್ನ ದಯವಿಟ್ಟು ಅದನ್ನ ನೋಡಬೇಕು, ನೋಡಿ ಅದನ್ನ ಮನದಟ್ಟು ಮಾಡ್ಕೋಬೇಕು. ಯಾಕಂದ್ರೆ ಬಹಳಷ್ಟು ರೈತರು ಹೊಡಿತಾರೆ ಔಷಧಿಗಳು ಅಂತಂದ ಹೇಳಿದ್ರೆ ತುಂಬಾನೇ ಹೊಡಿತಾರೆ, ಮತ್ತೆ ಅದರಿಂದ ಎಷ್ಟೋ ಟೈಮ್ ಅವರು ಏನಂತಾರೆ ಹೆಲ್ತ್ ಪ್ರಾಬ್ಲಮ್ ಬಹಳಷ್ಟು ವಾಮಿಟಿಂಗ್ ಆಗೋದು, ಡಿಸೆಂಟ್ರಿ, ಕಣ್ಣಿಗೆಲ್ಲ ಇರಿಟೇಷನ್, ಹೌದು ಬಹಳಷ್ಟು ಕೇಸ್ಗಳು ಬರ್ತಾ ಇದೆ, ಬಹಳಷ್ಟು ಬರ್ತದೆ. ಅದಕ್ಕೆ ಬಹಳ ಸಿಂಪಲ್ ಆಗಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳಿದಾವೆ ಅಥವಾ ಒಂದು ಪ್ರಾಥಮಿಕ ಚಿಕಿತ್ಸೆಗಳಿದಾವೆ, ಅವನ್ನ ಅಲ್ಲೇ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ. ಸೊ ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಕೀಟನಾಶಕಗಳಿಗೆ ಬಂದಾಗ ಕೀಟನಾಶಕಗಳ ಒಂದು ಮೇಲೆ ಚಿಹ್ನೆ ಕೊಟ್ಟಿರ್ತಾರೆ, ರೆಡ್ ಚಿಹ್ನೆ ಇರುತ್ತೆ, ಆಮೇಲೆ ಹಳದಿ ಚಿತ್ರ, ಆಮೇಲೆ ಗ್ರೀನ್ ಲೇಬಲ್, ಹಳದಿ ಅಂತ ಗ್ರೀನ್ ಲೇಬಲ್ಗಳು ಬರ್ತವೆ. ಹೌದು, ಇಲ್ಲಿ ಆಯ್ಕೆ ಮಾಡೋದು ಹೇಗೆ ರೈತನಿಗೆ ಬಿಟ್ಟಂತ ವಿಚಾರ, ಅಥವಾ ಹೇಗೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕು? ಇಲ್ಲ, ಇದು ಯಾವುದೇ ಆಯ್ಕೆ ಮಾಡ್ಕೋಬೇಕಂದ್ರೂ ತಜ್ಞರ ಒಂದು ಸಲಹೆ ಮೇರೆಗೆ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಹೇಗೆ ನಾವು ರೋಗಿಗಳು ಅಥವಾ ಯಾವುದೇ ರೋಗ ಬಂದಿರೋರು ಅಥವಾ ಔಷಧಿಗೆ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಸಲಹೆ ಅಂತಾನೆ ಔಷಧಿ ತಗೋತೀವೋ, ರೈತರು ಕೂಡ ಒಬ್ಬ ತಜ್ಞರ ಸಲಹೆ ಅಂತಾನೇ ಔಷಧಿಗಳನ್ನ ಅಥವಾ ಈ ಕೀಟನಾಶಕಗಳನ್ನ ಉಪಯೋಗಿಸೋದು ಬಹಳ ಮುಖ್ಯ. ಇದರಲ್ಲಿ ಬೇರೆ ಬೇರೆ ಒಂದು ಬಣ್ಣದ ಚಿಹ್ನೆಗಳನ್ನ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಅದನ್ನ ನೋಡಿದ ತಕ್ಷಣ ಅರ್ಥ ಆಗಲಿ ಅಂತ ಹೇಳಿ. ರೆಡ್ ಅಂದ್ರೆ ಡೇಂಜರ್, ಡೇಂಜರ್ ಅಂದ್ರೆ ಅದು ಬಹಳ ವಿಷಕಾರಿಯಾಗಿರ್ತಕ್ಕಂಥದ್ದು, ಅಂದ್ರೆ ಸ್ವಲ್ಪ ಒಂದು ಪ್ರಮಾಣದಲ್ಲೇ ಅದು ಅತಿ ಹೆಚ್ಚಿನ ಒಂದು ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಪ್ಲಸ್ ಅದೇನಪ್ಪ ಅಂತಂದು ಹೇಳಿದ್ರೆ ಕೀಟಕಲ್ದನೆ ಉಪಯೋಗಿಸೋರಿಗೂ ಕೂಡ ಒಂದು ರೀತಿಯ ಒಂದು ಬಹಳ ಕೇರ್ಲೆಸ್ ಆಗಿ ಅಥವಾ ನಾವು ಇಲ್ಲಿ ಉಪಯೋಗ ಮಾಡಿದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಹಳದಿ ಅಂತಂದು ಹೇಳಿದ್ರೆ ಅದಕ್ಕಿಂತ ಕಡಿಮೆ ಒಂದು ವಿಷಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ, ಅಥವಾ ಈಗೊಂದು ಹಸಿರು ಬಣ್ಣದ್ದು ಅಂತಂದು ಹೇಳಿದ್ರೆ ಅಷ್ಟೊಂದು ವಿಷಕಾರಿ ಮನುಷ್ಯನಿಗೆ. ಇದು ಆಕ್ಚುಲಿ ಹುಳುಕೆ ಅಂತ ಅಲ್ಲ, ಇದು ಮನುಷ್ಯರಿಗೆ ಇದಾಗತಕ್ಕಂಥದ್ದು. ಉಪಯೋಗಿಸುವಾಗ ಜಾಸ್ತಿ ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅನ್ನೋ ದೃಷ್ಟಿಯಿಂದನೇ ಅದನ್ನ ಆ ಒಂದು ಚಿಹ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನ ನೋಡಿಕೊಂಡು ತಜ್ಞರು ಯಾವ್ದು ಹೇಳ್ತಾರೆ ಅದನ್ನ ತಗೊಳ್ಳಿ. ಆದ್ರೆ ಇವೆಲ್ಲ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅವರು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಈಗ ಕೀಟನಾಶಕವನ್ನ ಬಳಸ್ತಕ್ಕಂತ ವ್ಯಕ್ತಿ ತನ್ನ ಆರೋಗ್ಯ ಕಾಳಜಿಯನ್ನ ಹೇಗೆ ಮುನ್ನೆಚ್ಚರಿಕೆ ತಗೋಬೇಕು? ಈಗ ಕೆಲವೊಮ್ಮೆ ಕೀಟನಾಶಕ ಸಿಂಪರಣೆ ಮಾಡ್ತಾರೆ, ಕೆಲವೊಂದು ಧೂಳೀಕರಣ ಮಾಡ್ತಾ ಇರ್ತಾರೆ, ಇಂತಹ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಆಗದಾಗಿ ಹೇಗೆ ಮುನ್ನೆಚ್ಚರಿಕೆಯನ್ನು ತಗೊಂಡು ಸಿಂಪರಣೆ ಮಾಡ್ಬೇಕಂತ ಹೇಳ್ತಾರೆ? ಮೊಟ್ಟ ಮೊದಲನೇದಾಗಿ ಯಾರೇ ಸಿಂಪರಣೆ ಮಾಡ್ತಕ್ಕಂತ ವ್ಯಕ್ತಿ ಆರೋಗ್ಯ ಚೆನ್ನಾಗಿರ್ಬೇಕು. ಅವರಿಗೆ ಯಾವುದೇ ರೀತಿಯ ಒಂದು ಕೆಮ್ಮು ಅಥವಾ ಒಂದು ನೆಗಡಿನೋ ಅಥವಾ ಜ್ವರನೋ ಆ ಸಮಯದಲ್ಲಿ ಇರಬಾರ್ದು. ಅಂತ ಒಂದು ಪರಿಸ್ಥಿತಿನಲ್ಲಿ ಅವರು ಸಿಂಪರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಒಳ್ಳೆ ಆರೋಗ್ಯದಿಂದ ಇರ್ತಕ್ಕಂತ ಒಂದು ಕಂಡೀಷನ್ ಅಲ್ಲಿ ಅವರು ಸಿಂಪರಣೆಯ ಕಾರ್ಯವನ್ನ ಕೈಗೊಳ್ಬೇಕಾಗತ್ತೆ. ಎರಡನೇದಾಗಿ, ಇದು ನಾ ಮೊದಲೇ ಹೇಳದಂಗೆ ವಿಷಕಾರಿ ಪದಾರ್ಥ ಆಗಿರೋದ್ರಿಂದ ಇದನ್ನ ಮುಟ್ಟೋಕ ಹೊತ್ತಿನಲ್ಲಾಗ್ಲಿ, ಅದನ್ನ ಟ್ಯಾಂಕ್ ಅಲ್ಲಿ ಹಾಕೊಂಡು ಸ್ಪ್ರೇ ಮಾಡೋ ಟೈಮ್ನಲ್ಲಾಗ್ಲಿ ಅವರು ಸಂಪೂರ್ಣವಾಗಿ ಅವರು ಒಂದು ರಕ್ಷಾ ಕವಚವನ್ನ ತೊಡಬೇಕಾಗತ್ತೆ. ಅದಕ್ಕೆ ಅದು ಸಿಗುತ್ತದೆ, ಅದಕ್ಕೆ ಸ್ಪ್ರೇ ಕಿಟ್ ಅಂತಾನೆ ಸಿಗುತ್ತೆ, ಅದರಲ್ಲಿ ಅದನ್ನ ಹಾಕೋಬೇಕು. ಕಣ್ಣಿಗೆ ಗಾಗಲ್ ಹಾಕೋಬೇಕಾಗತ್ತೆ, ಮೂಗಿಗೆ ಬಾಯಿಗೆ ಮಾಸ್ಕ್ ಹಾಕೋಬೇಕಾಗತ್ತೆ. ಸೊ ಇವೆಲ್ಲವನ್ನೂ ಹಾಕೊಂಡೇ ಅವರು ಸ್ಪ್ರೇಯನ್ನ ಮಾಡೋದ್ರಿಂದ ಆದಷ್ಟು ಕಡಿಮೆ ಅವರಿಗೇನಂದ್ರೆ ಕೀಟನಾಶಕದ ಒಂದು ಕಾಂಟ್ಯಾಕ್ಟ್ಗೆ ಅಥವಾ ಸಂಪರ್ಕಕ್ಕೆ ಬರೋದಿಲ್ಲ. ಆಮೇಲೆ ಎರಡನೇದು ಏನಪ್ಪಾ ಅಂತಂದು ಹೇಳಿದ್ರೆ, ಈಗ ಕೀಟನಾಶಕವನ್ನ ಬರೀ ಕೈಲಿ ಅದನ್ನ ಬಳಸಬಾರದು, ಯಾಕಂದ್ರೆ ಗ್ಲೌಸ್ ಹಾಕೋಬೇಕು. ಆಮೇಲೆ ಅದು ಏನಾಗುತ್ತೆ ಅಂದ್ರೆ ಡರ್ಮಲ್ ಟಾಕ್ಸಿಸಿಟಿ ಅಂತೀವಿ, ಅಂದ್ರೆ ಚರ್ಮದ ಮುಖಾಂತರ ಕೀಟನಾಶಕ ಒಳಗಡೆ ಹೋದ್ರೆ ನಮಗೇನು ಗೊತ್ತಾಗಲ್ಲ. ಈಗ ನಾವು ಉಸಿರಾಟದ ಮೂಲಕ ಹೋಯ್ತಂದ್ರೆ ತಲೆನೋವು ಅಂತ ಬರಬಹುದು, ಅಥವಾ ಬಾಯಲ್ಲಿ ಒಂದ್ ಸ್ವಲ್ಪ ಹೋಯ್ತಂದ್ರೆ ನಮಗೇನೋ ಒಂದು ಕಸಿವಿಸಿ ಆಗ್ಬೋದು, ವಿಷ ಆಗ್ಬೋದು. ಆದ್ರೆ ಈ ರಕ್ತ ಚರ್ಮದ ಮುಖಾಂತರ ಹೋಯ್ತು ಅಂದ್ರೆ ಅದು ಏನು ಗೊತ್ತಾಗಂಗಿಲ್ಲ, ಅದು ಡೈರೆಕ್ಟ್ ಆಗಿ ರಕ್ತಕ್ಕೆ ಹೋಗುತ್ತೆ. ಹಾಗಾಗಿ ಗಾಯಗಳಾಗಿದ್ರೆ ಅದನ್ನ ಮುಟ್ಟಕ್ ಹೋಗ್ಬಾರ್ದು, ಅದ್ರ ಮೇಲೆ ಬೀಳ್ಸ್ಕೊಳಕ್ ಹೋಗ್ಬಾರ್ದು, ಇವೆಲ್ಲವೂ ಮಾಡ್ಕೋಬೇಕಾಗತ್ತೆ. ಎರಡನೇದಾಗಿ ಏನಪ್ಪ ಅಂತಂದು ಹೇಳಿದರೆ ಈ ರಕ್ಷಾ ಕವಚನ ತೊಟ್ಕೊಂಡ ಮೇಲೆ ಕೂಡ ಸಿಂಪರಣೆ ಮಾಡೋ ಒಂದು ಸಮಯ ಏನಿದೆಯಲ್ಲ ಅದು ಬಹಳ ಮುಖ್ಯ. ಆದಷ್ಟು ಬೆಳಗಿನ ಒಂದು ಸಮಯದಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ, ಅಂದರೆ ಮೋಡ ಮುಸುಕಿರಬೇಕು ಅಥವಾ ವಾತಾವರಣದಲ್ಲಿ ಸಿಂಪರಣೆಯನ್ನ ಮಾಡೋದ್ರಿಂದ ಆ ಒಂದು ಸಿಂಪರಣ ಒಂದು ಏನು ದ್ರಾವಣ ಮತ್ತು ಕೀಟನಾಶಕದ ಎಫೆಕ್ಟು ಚೆನ್ನಾಗಿರ್ತದೆ, ಮತ್ತು ಈಗೇನು ಸಿಂಪರಣೆ ಮಾಡೋರು ಕೂಡ ಒಂದು ಸೇಫ್ ಆಗಿರ್ತಾರೆ. ಬಹಳ ಬಿಸಿಲಿನಲ್ಲಿ ಸಿಂಪರಣೆ ಮಾಡಬಾರ್ದು, ಆಮೇಲೆ ಸಿಂಪರಣೆ ಮಾಡಬೇಕಾದ್ರೆ ಗಾಳಿಗೆ ವಿರುದ್ಧ ದಿಕ್ಕಲ್ಲಿ ಹೋಗಬಾರ್ದು. ಸೊ ಗಾಳಿ ಇದ್ರ ದಿಕ್ಕಿನಲ್ಲಿ ಹೋಯ್ತು ಅಂದ್ರೆ ಏನಾಗುತ್ತೆ, ನಮಗೆ ಸಿಂಪರಣೆ ಏನಿರ್ತದಲ್ಲ ಅದು ಮೈ ಮೇಲೆ ಬೀಳೋದಿಲ್ಲ. ಸೊ ಇವೆಲ್ಲ ಒಂದು ಇವನ್ನ ನಾವು ಗಮನದಲ್ಲಿ ಇಟ್ಟುಕೋಬೇಕಾಗತ್ತೆ. ಆಮೇಲೆ ಕೀಟನಾಶಕವನ್ನ ನಾವು ಅಂಗಡಿಯಿಂದ ತಂದ ಮೇಲೆ ಅದನ್ನ ಒಂದು ಸೇಫ್ ಆಗಿ ಮೇಲ್ಗಡೆ ಒಂದ್ ಕಡೆ ಸಿಗಲಾರ್ದಾಗೆ, ಯಾವ ಪ್ರಾಣಿಗಳಿಗೆ ಮಕ್ಕಳಿಗಾಗ್ಲಿ ಸಿಗಲಾರ್ದಂಗೆ ಮೇಲೇನೆ ಇಡಬೇಕು. ಅದರಲ್ಲಿ ಇರ್ತಕ್ಕಂಥ ಕೀಟನಾಶಕ ಇನ್ನೊಂದು ಯಾವುದೋ ನಾವು ವಾಟರ್ ಬಾಟ್ಲಲ್ಲಿ ಹಾಕಿದೆ, ನಾನು ಯಾವುದೋ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟೆ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟೆ ಮಾಡಬಾರ್ದು. ಆ ಕೀಟನಾಶಕ ಅದೇ ಬಾಕ್ಸಲ್ಲೇ ಅದೇ ಲೇಬಲ್ ಜೊತೆಗೆ ಇರಬೇಕು. ಹಾಗಾಗಿ ಏನಾಗುತ್ತೆ, ನಮಗೆ ಉಪಯೋಗ ಮಾಡಬೇಕಾದ್ರೆ ಅವರಿಗೆ ಆ ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ. ಸೊ ಇದು ಒಂದು ಬಹಳ ಮುಖ್ಯವಾಗಿ. ಆಮೇಲೆ ಯಾವುದೇ ಕೀಟನಾಶಕ ಅದರೊಂದು ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ. ಆ ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ಅದನ್ನ ಮೊತ್ತ ಮೊದಲನೇದಾಗಿ ಬಳಸಕ್ ಹೋಗಲೇಬಾರದು. ಈಗ ನೋಡ್ತಿರ್ತೀವಿ ಏನಾಗಲ್ಲ ಅಂತ ಬರ್ಸಿರ್ತಾರೆ, ಏನೋ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಹೊಡೆದ್ ಬಿಡಮ್ ಅಂತೇಳಿ, ಒಂದ್ ಎಂಎಲ್ ಇರ್ತದೆ, ಎರಡ್ ಎಂಎಲ್ ಹಾಕೊಂಡು ಹೊಡೆದ್ಬಿಡ್ತಾರೆ, ಅದು ಮಾಡಬಾರ್ದು. ಅದು ಬಹಳ ತಪ್ಪು. ಯಾಕೆ ಅಂದ್ರೆ ಅದು ಎಕ್ಸ್ಪೈರಿ ಡೇಟ್ ಯಾಕೆ ಇಟ್ಟಿರ್ತಾರೆ ಅಂದ್ರೆ ಆ ಕೀಟನಾಶಕ ಆ ಎಕ್ಸ್ಪೈರಿ ಡೇಟ್ ದಾಟಿದ ಮೇಲೆ ಆ ಒಂದು ಆ ರೂಪದಲ್ಲಿ ಇರಂಗಿಲ್ಲ, ಅದು ಬೇರೆ ಒಂದು ಪರಿಣಾಮ ಬೀರಬಹುದು ಮತ್ತೆ. ಹೌದು, ಬೇರೆ ರೂಪಕ್ಕೆ ತಿರುಗಿಬಿಡುತ್ತೆ ಅಂದ್ರೆ ಅದು ವಾತಾವರಣ ಕೆಟ್ಟ ಪರಿಣಾಮ, ಹುಳುಕ್ಕೆ ಒಂದು ಅನುಕೂಲಕರ ಪರಿಣಾಮನೂ ಆಗಬಹುದು ಆ ಇದರಿಂದ. ಹಾಗಾಗಿ ಎಕ್ಸ್ಪೈರಿ ಡೇಟ್ ಮುಗಿದಿರ್ತಕ್ಕಂಥ ಕೀಟನಾಶಕವನ್ನ ಬಳಸಕ್ಕೆ ಹೋಗಬಾರದು. ಅವನ್ನ ಆದಷ್ಟು ಏನ್ ಮಾಡಬೇಕು, ಅವನ್ನ ಡಿಸ್ಪೋಸ್ ಮಾಡಬೇಕು, ಅಂದ್ರೆ ಅವನ್ನ ನಾಶ ಮಾಡಬೇಕು. ನಾಶ ಮಾಡೋದು ಅಂತಂದ ಹೇಳಿದ್ರೆ ಎಲ್ಲೋ ಹೋಗಿ ಬಿಸಾಕದೆ, ತಿಪ್ಪೆಲ್ ಬಿಸಾಕದೆ, ಇಲ್ಲ ಎಲ್ಲೋ ನೀರಲ್ಲಿ ಅಥವಾ ಕೆರೆನಲ್ಲಿ ಹಾಕದೆ ಅಂತ ಮಾಡಬಾರ್ದು. ಅದನ್ನ ತುಂಬಾ ದೂರದಲ್ಲಿ ಮಣ್ಣಿನಲ್ಲಿ ಆಳವಾಗಿ ಮಣ್ಣನ್ನ ಅಗದು ಆ ತಗ್ಗಿನಲ್ಲಿ ಹಾಕಿ ಮುಚ್ಚಬೇಕಾಗತ್ತೆ, ಅಥವಾ ಆ ಮಣ್ಣನ್ನ ಅಥವಾ ಅದರಲ್ಲಿ ಸುರಿದು ಅದನ್ನ ಆಮೇಲೆ ಮುಚ್ಕೋಬೇಕಾಗತ್ತೆ. ಈ ರೀತಿಯಾದ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ. ಈಗ ಸಿಂಪರಣೆಯನ್ನ ಮಾಡಿದ ಮೇಲೆ ಸಾಮಾನ್ಯವಾಗಿ ಅದರದ ಒಂದು ಎಫಿಕಸಿ ಅಥವಾ ಅದರ ಪರಿಣಾಮ ಎಷ್ಟು ತಾಸೊಳಗಿರುತ್ತೆ? ಸಪೋಸ್ ಈಗ ರೈತರು ಏನ್ ಮಾಡ್ತಾರೆ, ಸಿಂಪರಣೆ ಮಾಡಿ ಎರಡು ತಾಸಾಗಿರುತ್ತೆ ಮಳೆ ಆಗಿಬಿಡ್ತದೆ, ಅಂತಲ್ಲಿ ವೇಸ್ಟ್ ಆತಪ್ಪ ಅಂತಿರ್ತಾರೆ, ಇಲ್ಲ ಇವತ್ತು ಸಿಂಪರಣೆ ಮಾಡಿದ ಮೇಲೆ ಇವತ್ತು ಮಳೆ ಆಗಬಾರ್ದು ಅಂತೀರ, ಹೇಗೆ ಹೇಳ್ತಿರಲ್ಲ ರೈತರಿಗೆ? ಅದರಲ್ಲಿ ಏನು ಅಂತಂದು ಹೇಳಿದ್ರೆ, ಈಗ ಉದಾಹರಣೆಗೆ ಯಾವುದೇ ಕೀಟನಾಶಕ ಅಥವಾ ಪೀಡನಾಶಕವನ್ನು ಸಿಂಪರಣೆ ಮಾಡಿದಾಗ ಅದು ಒಂದು ಕಾಂಟ್ಯಾಕ್ಟ್ ಅಂತ ಏನು ಹೇಳ್ತೀವಿ, ಕಾಂಟ್ಯಾಕ್ಟ್ ಇರ್ಬೋದು ಸಿಸ್ಟಮಿಕ್ ಇರ್ಬೋದು, ಅದು ಒಂದು ಗಿಡದ ಮೇಲೆ ಒಂದು 3-4 ತಾಸುವರೆಗೂ ಇದ್ರೆ ಸಾಕು ಮಿನಿಮಮ್. ಹೌದು, ಅಷ್ಟು ಒಳಗಡೆ ಅದರ ಪರಿಣಾಮ ಆಗ್ಬಿಡ್ತದೆ. ಅಷ್ಟರ ಒಳಗಡೆ ಏನಾದರೂ ಮಳೆ ಬಂತು ಅಂತಂದು ಹೇಳಿದ್ರೆ ಮತ್ತೊಮ್ಮೆ ಸಿಂಪರಣೆ ಮಾಡತಕ್ಕಂತ ಅಗತ್ಯ ಬರ್ತದೆ. ಸೊ ಹಾಗಾಗಿ ವಾತಾವರಣ ನೋಡಿಕೊಂಡು ಸೊ ಅದನ್ನ ಸಿಂಪರಣೆ ಮಾಡೋದು ಒಂದನೇ ಒಂದು. ಈಗ ಗ್ರಾಹಕರ ಸುರಕ್ಷತೆ ದೃಷ್ಟಿಯಿಂದ, ಗ್ರಾಹಕರ ಅಂದ್ರೆ ಏನು, ನಾವು ಉತ್ಪಾದನೆ ಮಾಡಿದಂತ ಉತ್ಪನ್ನವನ್ನು ತಿಂತಕ್ಕಂತ ಗ್ರಾಹಕರ ಸುರಕ್ಷತೆ, ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಕೀಟನಾಶಕಗಳನ್ನ, ಎಂಥ ಕೀಟನಾಶಕಗಳನ್ನ ಬಳಸೋದು ಒಳ್ಳೇದಂತೀರಿ, ಎಂಥ ಕೀಟನಾಶಕ ನಾವು ಆಯ್ಕೆ ಮಾಡೋದು ಒಳ್ಳೇದಂತಿರ್ತಾವ? ಯಾವಾಗಲೂ ನೋಡ್ರಿ, ಕೀಟನಾಶಕವನ್ನು ಬಳಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಅತಿ ವಿಷಕಾರಿಯಾದಂಥ ಕೀಟನಾಶಕಗಳನ್ನ, ಅಂದ್ರೆ ಅದು ರೆಡ್ ಲೇಬಲ್ ಏನಿರ್ತದಲ್ಲ ಅದನ್ನ ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು ಅಂತ, ಅಂದ್ರೆ ನಾವು ಅದನ್ನ ಅದರ ಬಳಸಕ್ಕೆ ಕಡಿಮೆ ಮಾಡಬೇಕು. ಈಗಾಗಲೇ ಭಾರತ ಸರ್ಕಾರದಿಂದ ಅಥವಾ ನಾವು ಏನು ಕೀಟನಾಶಕದ ಒಂದು ಸಂಸ್ಥೆಗಳಿಂದ ಅಂತ ಕೆಲವು ಕೀಟನಾಶಕಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ, ತೆಗೆದುಹಾಕ್ತಾ ಇದ್ದಾರೆ, ಬರೀ ಎಲ್ಲೋ ಅಥವಾ ಗ್ರೀನ್ ಮಾಲಿಕ್ಯೂಲ್ ಇರಲಿ ಅಂತಂದು ಹೇಳಿ ಅಥವಾ ಇದಕ್ಕೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಈ ಸಿಂಪರಣೆಯನ್ನು ಮಾಡ್ತೀವಿ, ಉದಾಹರಣೆಗೆ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ ಇನ್ನ ಕಟಾವು ಈಗ ಇನ್ನೊಂದು ವಾರದಲ್ಲಿ ಇರ್ತದೆ, ಆಗ್ಲೂ ಸಿಂಪರಣೆಯನ್ನು ಮಾಡ್ತಾನೆ ಇರ್ತಾರೆ, ಅದು ನೋಡ್ತಾ ಇರ್ತೀವಿ, ಅದನ್ನ ಮಾಡ್ತಾ ಇರ್ತಾರೆ ಕೆಲವು ಬೆಳೆಗಳಲ್ಲಿ. ಇನ್ನು ತರಕಾರಿ ಬೆಳೆಗಳಲ್ಲಂತೂ ಅದಕ್ಕೆ ಒಂದು ಲೆಕ್ಕನೇ ಇಲ್ದಂಗ ಆಗೋಗ್ಬಿಡ್ತದೆ. ಅವರು ಈಗ ಸಿಂಪರಣೆಯನ್ನು ಮಾಡ್ತಾರೆ, ಮತ್ತೆ ನಾಳೆ ಕಟಿಂಗ್ ಮಾಡ್ತಾರೆ, ತಗೊಂಡೋಗಿ ಮಾರ್ಕೆಟ್ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಸೊ ಇದನ್ನ ಸ್ವಲ್ಪ ಅವರು ಮಾಡಬಾರ್ದು, ಸೊ ಅವಾಯ್ಡ್ ಮಾಡಬೇಕು ಅಂತ. ಅಂದ್ರೆ ಸಿಂಪರಣೆ ಮಾಡಿದ ಮೇಲೆ ಎಷ್ಟು ದಿವಸವರೆಗೆ ಕನಿಷ್ಠ ಬಿಡಬೇಕು ನಾವು ಕಟಾವು ಮಾಡೋದನ್ನ? ಯಾವಾಗ್ಲೂ 10-15 ದಿವಸ, ಮಿನಿಮಮ್ 15 ದಿವಸ. 15 ದಿವಸಕ್ಕೆ ಮುಂಚಿತವಾಗಿ ಯಾವುದೇ ಸಿಂಪರಣೆ ಮಾಡಕ್ ಹೋಗ್ಬಾರ್ದು. ಅದರದ್ದು ಆ ಒಂದು ಬೆಳೆಯ ಒಂದು ಇಳುವರಿ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಅದು ಮಾಡಿದ್ರು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್, ವಾತಾವರಣ ಕಲುಷಿತ ಆಗುತ್ತೆ, ಈ ತರ ಎಲ್ಲ ಆಗೋದ್ರಿಂದ ಅದನ್ನ ಮಾಡಬಾರ್ದು. ಅದರಿಂದ ಇನ್ನೊಂದೇನಾಗುತ್ತೆ, ಬೇರೆ ಅನುಕೂಲಗಳು ಏನೋ ಮಾಡದೇ ಇರೋದ್ರಿಂದ ಅಂದ್ರೆ ಆ ಒಂದು ಕೀಟನಾಶಕದ ಒಂದು ಅವಶೇಷ ಕೂಡ ಆ ವಾತಾವರಣದಲ್ಲಿ ಇರಂಗಿಲ್ಲ. ಅವಾಗ ಆ ಗಿಡದ ಮೇಲೆ ಇರಲ್ಲ, ಆಮೇಲೆ ಆ ಹಣ್ಣಿನ ಮೇಲೆ ಆಯಿತು, ಕಾಯಿ ಮೇಲೆ ಇರಂಗಿಲ್ಲ. ಇದರಿಂದ ಗ್ರಾಹಕರಿಗೆ ಕೂಡ ಆ ಕೀಟನಾಶಕದ ಒಂದು ಸಂಪರ್ಕ ಬರೋದಿಲ್ಲ ಇದಕ್ಕೆ. ಸೊ ಹಾಗಾಗಿ ಅದನ್ನ ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಕೆಲವೊಮ್ಮೆ ಕೀಟನಾಶಕ ಸಿಂಪರಣೆ ಮಾಡಿದ ಮೇಲೆ ಭಾಳಷ್ಟು ದಿವಸವರೆಗೆ ಒಂದು ಆ ಒಂದು ಪ್ರಾಡಕ್ಟಲ್ಲಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸಾಮಾನ್ಯವಾಗಿ ಸಿಂಪರಣೆ ಮಾಡಿದ ಮೇಲೆ ಎಷ್ಟು ದಿನಗಳವರೆಗೆ ಆ ಬೆಳೆಯಲ್ಲಿ ಅದರ ಒಂದು ಅಂಶಗಳು ಇರ್ತಾವಂತ ಇರ್ತಾವ? ಸಾಮಾನ್ಯವಾಗಿ ಅದು ಒಂದು ಕೀಟನಾಶಕದ ಒಂದು ಗುಣಲಕ್ಷಣದ ಮೇಲೆ ಹೋಗಿರ್ತದೆ. ಕೆಲವು ಕೀಟನಾಶಕಗಳು ಒಂದೇ ದಿವಸಕ್ಕೆ ಅದರ ಒಂದು ಎಫೆಕ್ಟ್ ಅಂತ ಏನು ಹೇಳ್ತೀವಲ್ಲ ಅದು ಹೋಗ್ಬಿಡ್ತದೆ. ಇನ್ನು ಕೆಲವು ಕೀಟನಾಶಕಗಳು 10-12 ದಿವಸದವರೆಗೂ ಆ ಗಿಡದಲ್ಲಾಯ್ತು ಅಥವಾ ಗಿಡದ ಮೇಲ್ಭಾಗದಲ್ಲಾಯ್ತು ಅಥವಾ ಉಳ್ಕೊಂಡಿರ್ತದೆ. ಹಾಗಾಗಿ ಯಾವ ಒಂದು ಕೀಟನಾಶಕವನ್ನು ನಾವು ಬಳಕೆ ಮಾಡ್ತೀವಿ ಅದರ ಒಂದು ಅವಶೇಷ ಎಲ್ಲಿವರೆಗೂ ಇರ್ತದೆ ಅಂತ ತಿಳ್ಕೊಂಡು ನಾವು ಅದನ್ನು ಆ ಒಂದು ಇಳುವರಿ ಅಥವಾ ಒಂದು ಬೆಳೆಯನ್ನು ನಾವು ಮುಂದಿನ ಒಂದು ಉಪಯೋಗಕ್ಕೆ ನಾವು ತಗೋಬೇಕಾಗತ್ತೆ. ಈಗ ಎರಡು ಬರ್ತವೆ ಕೃಷಿ ಬೆಳೆಗಳಿಗೆ ಬಂದಾಗ. ಕೆಲವೊಮ್ಮೆ ರೈತರು ಸಿಂಪರಣೆಯನ್ನು ಇನ್ನೇನು ಕೇವಲ ಬೀಜಗಳಿಗಾಗಿ ಬೆಳೀತಕ್ಕಂಥ ಕೆಲವೊಂದು ಬೆಳೆಗಳು ಬರ್ತವೆ, ಕೆಲವೊಂದು ಬೆಳೆಗಳೇನಿದ್ದಾವೆ ನಾವು ಪ್ರತಿನಿತ್ಯ ತಿನ್ನಲಿಕ್ಕೆ ಬೆಳೀತಕ್ಕಂಥ ಬೆಳೆಗಳು ಬರ್ತವೆ. ಈಗ ಸಾಮಾನ್ಯವಾಗಿ ವಿಜ್ಞಾನಿಗಳೆಲ್ಲ ಹೇಳ್ತಿರ್ತೀರಿ ಸಿಂಪರಣೆ ಅಂದರೆ ಏನು, ರಾಶಿ ಮಾಡೋಕ್ಕಿಂತ 2-3 ದಿವಸ ಮುಂಚೆ ಮುಂದೆ ನಮ್ಮ ಅಂಗಳದಲ್ಲಿ ಕೀಟಗಳು ಆಗಬಾರ್ದು ಅಂತ ಆಗಲಿಕ್ಕೆ ನೀವು ಸಿಂಪರಣೆ ಮಾಡಿ ರಾಶಿ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೇಗೆ ಮುನ್ನೆಚ್ಚರಿಕೆ ತಗೋ ಬೀಜೋತ್ಪಾದನೆಯಲ್ಲಿ ಮತ್ತು ಜೊತೆಗೆ ನಾವು ದಿನನಿತ್ಯ ತಿಂತಕ್ಕಂಥ ಪದಾರ್ಥಗಳಲ್ಲಿ? ಬೀಜೋತ್ಪಾದನೆಯಲ್ಲಿ ಅಂತ ಒಂದು ಸಮಸ್ಯೆ ಬರೋದಿಲ್ಲ. ಯಾಕೆ ಅಂದ್ರೆ ಬೀಜೋತ್ಪಾದನೆ ಯಾವುದನ್ನು ಯಾರು ತಿನ್ನೋದಿಲ್ಲ ಅದನ್ನ. ಹಾಗಾಗಿ ಅದನ್ನ ಬೀಜ ಲೇಪನಕ್ಕೆ ಅಂತಾನೆ ಕೀಟನಾಶಕನ ಬಳಸ್ತಾರೆ. ಅದನ್ನ ಏನು ಸಂಗ್ರಹಿಸಿಟ್ಟಿರ್ತಾರೆ ಅದರ ಚೀಲಗಳ ಮೇಲೆ ಕೂಡ ಕೀಟನಾಶಕವನ್ನ ಧೂಳೀಕರಿಸೋದಾಯ್ತು ಅಥವಾ ಸ್ಪ್ರೇ ಮಾಡೋದಾದ್ರೂ ಮಾಡ್ತಾರೆ ಅಲ್ಲಿದಕ್ಕೆ. ಅದರಲ್ಲಿ ಅಂತ ಒಂದು ಪ್ರಾಬ್ಲಮ್ ಆಗಲ್ಲ. ಆದರೆ ನಮಗೆ ಸಮಸ್ಯೆ ಬರೋದೇನಪ್ಪಾ ಅಂತಂದು ಹೇಳಿದರೆ ಈ ಒಂದು ತಿನ್ನುವಂತಹ ಒಂದು ಬೆಳೆಗಳ ಅಥವಾ ಕಾಳುಗಳ ಮೇಲೆ ಅದನ್ನು ಆದಷ್ಟು ಅಂದರೆ ಕೀಟನಾಶಕವನ್ನು ಉಪಯೋಗ ಮಾಡದೇನೆ ಅದನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮತ್ತು ಒಳ್ಳೆ ಹೊಸ ಚೀಲಗಳಲ್ಲಿ ಅದರಲ್ಲಿ ನಾವು ಸಂಗ್ರಹಿಸಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ. ಅದಕ್ಕೆ ಕೀಟನಾಶಕದ ಒಂದು ಬಳಕೆಯನ್ನು ನಾವು ಕಡಿಮೆನೇ ಅಥವಾ ಇಲ್ಲದೇನೆ ಅಂತಲೇ ಅನ್ಬೋದು. ಆ ರೀತಿ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ರಿ, ಇತ್ತೀಚೆಗೆ ಮೆಣಸಿನಕಾಯಿ ಇರ್ಬೋದು, ಆಮೇಲೆ ಭತ್ತ ಇರ್ಬೋದು, ಇಲ್ಲೆಲ್ಲ ಒಂದು ಕೀಟನಾಶಕದ ಅಂಶ ಭಾಳಷ್ಟು ಇದೆ. ನಮ್ಮ ಭಾರತದಲ್ಲಿ ಇರ್ಬೋದು, ನಮ್ಮ ರಾಯಚೂರಿನಲ್ಲಿ ಹೆಚ್ಚಾಗಿ ಭತ್ತದಲ್ಲಿ ಕೀಟನಾಶಕದ ಅಂಶ ಜಾಸ್ತಿ ಇದೆ ಅಂತಕ್ಕಂಥ ವಿಷಯ ಅಲ್ಲಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ದಾಗೂ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಅದನ್ನು ನಾವು ತಿನ್ನಬೇಕಾಗಿತ್ತಂತಂದರೆ ಯಾವ ರೀತಿ ಅದನ್ನು ಬಳಸಲಿಕ್ಕೆ ನಾವು ಸಜ್ಜಾಗಬೇಕಾಗಿದೆ? ಭಾಳ ಮುಖ್ಯವಾಗಿ ಏನಪ್ಪಾ ಅಂದರೆ ರೈತರು ಈಗ ಭತ್ತದ ಒಂದು ಉದಾಹರಣೆ ತಗೊಂಡೇ ಹೇಳಬೇಕಾದ್ರೆ ಅವೈಜ್ಞಾನಿಕ ರೀತಿನಲ್ಲಿ ಅದನ್ನು ಸಿಂಪರಣೆಯನ್ನು ಮಾಡ್ತಾರೆ. ಅಂದರೆ ಸಿಂಪರಣೆ ಮಾಡ್ತಾನೇ ಹೋಗ್ತಾರೆ, ಅದಿನ್ನ ಕಟಾವಿಗೆ ಬರ್ತಾ ಇದೆ, ಇನ್ನೊಂದು ವಾರದಲ್ಲಿ ಕಟಾವಾಗುತ್ತೆ ಅಂದ್ರೂ ಕೂಡ ಸಿಂಪರಣೆ ಬಿಡಂಗಿಲ್ಲ. ಅದು ಬಹಳ ಒಂದು ಅದೇ ಒಂದು ಕಾರಣ ಅಂತಂದು ಹೇಳಿದ್ರೆ. ಈಗ ಮೇಜರ್ ಅಂತಂದು ಹೇಳಿದ್ರೆ ಅಥವಾ ಬಹುಮುಖ್ಯವಾಗಿ ಅಲ್ಲಿ ಬರ್ತಕ್ಕಂಥ ಕೀಟ ಅಂದ್ರೆ ನೋಡಿದ್ರೆ ಈಗ BPH ಬರ್ತದೆ, ಬ್ರೌನ್ ಪ್ಲಾಂಟ್ ಹಾಪರ್ ಅಥವಾ ಕಂದು ಜಿಗಿ ಹುಳು ಅಂತೆ. ಆ ಕಂದು ಜಿಗಿ ಹುಳುವನ್ನ ಕೊನೆಯ ಸಮಯದಲ್ಲಿ ಅದರ ಒಂದು ಪ್ರಮಾಣ ಜಾಸ್ತಿ ಬರ್ತದೆ ಅಂತೇಳಿ ಆ ಸಮಯದಲ್ಲೇ ಜಾಸ್ತಿ ಮಾಡ್ತಾರೆ. ಅದ್ರ ಮುಂಚಿತವಾಗಿ ಸಮಗ್ರವಾಗಿ ಅದರ ಪೀಡ ನಿರ್ವಹಣೆ ಮಾಡ್ಕೊಂತ ಬಂದ್ರೆ ಅದರ ಒಂದು ಪ್ರಮಾಣ ಕಡಿಮೆನೆ ಇರ್ತದೆ. ಸೊ ಅದನ್ನ ಅನುಸರಿಸಿಕೊಂಡು ಆ ಕೀಟನಾಶಕವನ್ನು ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಒಂದು 15 ದಿವಸದ ಮುಂಚೆನೆ ಕೀಟನಾಶಕವನ್ನು ಬಳಸಲಾರದೇನೆ ಬಿಡಬೇಕು. ಸೊ ಅದರಿಂದ ಏನಾಗುತ್ತೆ ಅಂತಂದು ಹೇಳಿದ್ರೆ ನಮಗೆ ಆ ಒಂದು ಕೀಟನಾಶಕದ ಅವಶೇಷ ಏನಿದೆಯಲ್ಲ ಅದು ಬೆಳೆಗಳಲ್ಲಿ ಮತ್ತು ಕಾಳುಗಳಲ್ಲಿ ಇಲ್ದಂಗೆ ಮಾಡ್ಕೋಬಹುದು ನಾವು. ಈ ಕಾಳುಗಳಲ್ಲಿ ನಾವೇನು ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಏನಾದರೂ ಒಂದು ವೇಳೆ ಕೀಟನಾಶಕದ ಅಂಶ ಇತ್ತಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಗ್ರಾಹಕರು? ಅದು ಬಿಸಿಲಿಗೆ ಹಾಕೋದ್ರಿಂದ ಕಡಿಮೆ ಆಗತ್ತಂತೀರೋ, ಅಥವಾ ನೀರಲ್ಲಿ ನೆನೆಸಿ ಅದನ್ನು ಬಳಸೋದ್ರಿಂದ ಕಡಿಮೆ ಆಗತ್ತಂತೀರೋ, ಅಥವಾ ತೊಳೆದು ಬಳಸೋದ್ರಿಂದ ಕಡಿಮೆ ಆಗತ್ತೆ? ಯಾಕಂದರೆ ತರಕಾರಿ ಹಣ್ಣು ತರಕಾರಿಗಳನ್ನು ತೊಳೆದು ನೀರಲ್ಲಿ 1 ತಾಸು 2 ತಾಸು ಇಟ್ಟು ಮಾಡಂತ ಹೇಳ್ತಿರ್ತಿರ್ತಾವೆ. ಈ ಒಂದು ಕೃಷಿ ಉತ್ಪನ್ನಗಳಿಗೆ ಬಂದಾಗ ಬಹಳಷ್ಟು ಸರಿ ಏನಾಗುತ್ತಂದರೆ, ಒಂದು ನಾವು ಬಹಳಷ್ಟು ನಾವು ಬೇಳೆಗಳು ಕಾಳುಗಳು ಅಥವಾ ಈ ಅಕ್ಕಿ ಇವೇನು ಮಾಡ್ತೀವಿ ಅಂದರೆ ನಾವು ಕುದಿಸಿ ನಾವು ಉಪಯೋಗ ಮಾಡ್ತೀವಿ. ತೊಳೆದೆಲ್ಲ ಉಪಯೋಗ ಮಾಡ್ತಾರೆ, ತೊಳೆದು ಕುದಿಸಿ ಉಪಯೋಗ ಮಾಡ್ತೀವಿ. ಹಾಗಾಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕೀಟನಾಶಕಗಳಿದ್ರೂ ಕೂಡ ಈ ತೊಳೆದಾಗೆ ಮತ್ತು ಕುದಿಸಿದಾಗೆ ಅದರ ಅಂಶ ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಅದನ್ನು ನಮ್ಮ ಒಂದು ಸಂಶೋಧನೆಯಿಂದ ಎಲ್ಲ ಕಡೆನೂ ನೋಡಿದ್ದೀವಿ ನಾವು. ಬಟ್ ಇದರಲ್ಲಿ ಒಂದು ಬಹಳ ಮುಖ್ಯವಾಗಿ ಡೇಂಜರ್ ಬರೋದು ಯಾವುದಪ್ಪ ಅಂದರೆ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಹಣ್ಣು ಮತ್ತು ತರಕಾರಿಗಳಲ್ಲಿ. ಅದರಲ್ಲಿ ನಮಗೇನಾಗುತ್ತೆ, ನಾವು ತಾಜಾ ಆಗಿ ನಾವು ಉಪಯೋಗ ಮಾಡೋದ್ರಿಂದ ಅದರಲ್ಲಿ ಬಹಳಷ್ಟು ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಮೊದಲನೇದಾಗಿ ತರಕಾರಿಗಳಲ್ಲಿ ಏನು ಮಾಡಬೇಕು ಅಂತಂದು ಹೇಳಿದ್ರೆ, ಯಾವುದೇ ತರಕಾರಿಯನ್ನು ಹೆಚ್ಚಿ ನಾವು ಹಸಿದಾಗಿ ತಿನ್ನೋದಾಯಿತು ಅಥವಾ ಪಲ್ಯ ಮಾಡೋದಕ್ಕಿಂತ ಮುಂಚೆ ಅದನ್ನು ಒಂದು 1% ಉಪ್ಪು ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಿನ ನೀರು ಅಂತ ಹೇಳ್ತೀವಿ ನಾವು. ಸ್ವಲ್ಪ ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಅದರಲ್ಲಿ ಒಂದು 5 ನಿಮಿಷ ಅದನ್ನು ನಾವು ನೆನೆಸಿಡೋದ್ರಿಂದ ಬಹಳಷ್ಟು ಕೀಟನಾಶಕಗಳು ಅದ್ರ ಮೇಲೆ ಇರ್ತಾವಲ್ಲ ಅದು ಹೋಗ್ಬಿಟ್ಟು ಅದನ್ನು ನಮಗೆ ತಿನ್ನಲಿಕ್ಕೆ ಯೋಗ್ಯವಾಗತ್ತೆ. ಸೊ ಈ ರೀತಿಯಾಗಿ ಮಾಡ್ಕೋಬಹುದು. ಮತ್ತು ಅದನ್ನು ನಾವು ಪಲ್ಯ ಮಾಡ್ತಿದ್ದೀವಿ ಅಥವಾ ಅದನ್ನು ಅಡುಗೆ ಮಾಡ್ತೀವಿ ಅಂದಾಗ ಅವಾಗೂ ಸುಮಾರು ಕೀಟನಾಶಕದ ಒಂದು ಅಂಶ ಏನಿರ್ತದಲ್ಲ ಅದರಿಂದ ಹೋಗ್ಬಿಡ್ತದೆ. ಸೊ ಹಾಗಾಗಿ ನಾವು ಮಾರ್ಕೆಟಿಂದ ಯಾವುದೇ ತಂದರೂ ಕೂಡ ನಾವು ಇದನ್ನು ಚೆನ್ನಾಗಿ ಉಪ್ಪು ನೀರಿನಲ್ಲಿ ತೊಳೆದು ಆಮೇಲೆ ಉಪಯೋಗಿಸೋದು ಬಹಳ ಮುಖ್ಯ. ಹಸಿದು ಹಂಗೆ ಬಂತು ಹಂಗೆ ತಿನ್ನೋದರಿಂದ ತುಂಬನೇ ಅನಾನುಕೂಲತೆ ಇರ್ತದೆ. ಇನ್ನು ಇತ್ತೀಚೆಗೆ ಆರೋಗ್ಯ ಒಂದು ಕಾಳಜಿ ಭಾಳಷ್ಟು ಜನರಲ್ಲಿ ಬರ್ತಾ ಇದೆ. ಸಾವಯವ ರೀತಿಯೊಳಗೆ ನಾವೆಲ್ಲ ಸಾವಯವ ವಸ್ತುಗಳನ್ನು ತಿನ್ಬೇಕಂತಕ್ಕಂಥ ವಿಚಾರ. ಆದರೂ ಅನಿವಾರ್ಯವಾಗಿ ಕೆಲವೊಮ್ಮೆ ಈ ರಾಸಾಯನಿಕ ಕೀಟನಾಶಕಗಳನ್ನ ಬಳಸೋದು ಅನಿವಾರ್ಯ ಅಂತ ನಾವೆಲ್ಲ ಹೇಳ್ತಿರ್ತೀವಿ, ವಿಜ್ಞಾನಿಗಳು ಹೇಳ್ತಿರ್ತಾರೆ. ಈ ಒಂದು ಎರಡೂ ತೆಗೆದುಕೊಂಡಾಗ ತಾವು ರೈತರಿಗೆ ಏನು ಕಿವಿ ಮಾತನ್ನು ಕೊಡ್ತೀರಿ, ರೈತರಿಗೆ ಇರ್ಬೋದು ತಿನ್ನುವವರಿಗೆ ಮತ್ತು ಏನು ಕೀಟನಾಶಕವನ್ನು ಬಳಸುವಂಥವ್ರಿಗೆ? ಮೊತ್ತ ಮೊದಲಾಗಿ ರೈತರಿಗೆ ನಾವು ನೋಡಿದಾಗ ಆದಷ್ಟು ಕೀಟನಾಶಕದ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ನಾವು ತರಕಾರಿ ಹಣ್ಣು ಅಥವಾ ಬೆಳೆಗಳನ್ನು ಬೆಳಿಬೇಕು. ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ, ಅದು ಸಾಧ್ಯ ಉಂಟು, ಇದೆ. ಅದನ್ನ ನಾವು ಮೊದಲನೇ ಬೆಳೆ ಹಾಕದಾಗಿಂದನೇ ನಾವು ಅದನ್ನ ಅನುಸರಿಸ್ಕೊಂತ ಹೋಗ್ಬೇಕು. ಅದಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳ್ತೀವಿ. ಅದನ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಕೀಟಗಳು ಬರೋದೇ ಕಡಿಮೆ ಆಗುತ್ತೆ, ಹಾಗಾಗಿ ಕೀಟನಾಶಕದ ಬಳಕೆಯನ್ನು ಕೂಡ ಕಡಿಮೆ ಆಗುತ್ತೆ. ಅದನ್ನ ಮಾಡಬೇಕು. ಎರಡನೇದಾಗಿ ಗ್ರಾಹಕರಿಗೆ ಅಂತ ಬಂದಾಗ ನಾನೇ ಹೇಳ್ತೀನಿ, ತರಕಾರಿ ಅಂಗಡಿಯಿಂದ ತಂದುಬಿಟ್ಟು ಮಾಡೋದು ಒಂದಿರ್ತದೆ ಇದಕ್ಕೆ, ಆ ಸಮಯದಲ್ಲಿ ಈಗೇನು ತೊಳ್ಕೊಂಡು ಮಾಡಬೇಕು ಅದು ಇಂಪಾರ್ಟೆಂಟು. ಆದಷ್ಟು ಗ್ರಾಹಕರು ತಮ್ಮ ಮನೆ ಮಹಡಿ ಮೇಲೇನೆ ಕೂಡ ಈ ಕಿಚನ್ ಗಾರ್ಡನ್ ಟೈಪ್ ಮಾಡ್ಕೊಂಡು, ಟೆರೆಸ್ ಗಾರ್ಡನ್ನು ಕಿಚನ್ ಗಾರ್ಡನ್ನು ಇದು ಮಾಡಿಕೊಂಡ್ರೆ ಆದಷ್ಟು ಈ ಒಂದು ಕಡಿಮೆ ಕೀಟನಾಶಕ ಅಥವಾ ಕೀಟನಾಶಕ ಇಲ್ಲದೇನೆ ನಾವು ತರಕಾರಿಗಳು ಹಣ್ಣುಗಳನ್ನು ಬೆಳೆದು ನಾವು ಅದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಕೀಟನಾಶಕ ಅಥವಾ ಕೀಟನಾಶಕ ಮುಕ್ತವಾಗಿರ್ತದೆ. ಒಳ್ಳೆಯದು ಡಾಕ್ಟರ್ ಪ್ರಭುರಾಜ್ ಅವರು, ಇದುವರೆಗೆ ಸುರಕ್ಷಿತ ಕೀಟನಾಶಕಗಳ ಬಳಕೆ ಮತ್ತು ಕಡಿಮೆ ಒಂದು ಅಂಶ ನಮ್ಮ ಕೃಷಿ ಉತ್ಪನ್ನಗಳಲ್ಲಿ ಉಳಿಬೇಕಾದ್ರೆ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಡ್ರಿ. ರೈತ ಬಾಂಧವರು ಹಿತಮಿತವಾಗಿ ಕೀಟನಾಶಕವನ್ನು ಬಳಸಲಿ. ಆದಷ್ಟು ಕೆಲವೊಮ್ಮೆ ಈ ನೈಸರ್ಗಿಕವಾಗಿ ಸಸ್ಯದ ಅವಶೇಷಗಳಿಂದ ಸಸ್ಯ ಉತ್ಪನ್ನಗಳಿಂದ ಕೀಟನಾಶಕಗಳನ್ನು ಮಾಡಿ ಅದ ವಿವಿಧ ಕಷಾಯಗಳನ್ನು ಮಾಡಿ ಸಿಂಪರಣೆ ಮಾಡ್ತಕ್ಕಂಥ ವಿಧಾನಗಳು ಸಾವಯವ ಕೃಷಿಯಲ್ಲಿ ಬರ್ತಾ ಇದ್ದಾವೆ. ಆ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರು ಕೃಷಿಯಲ್ಲಿ ಅಳವಡಿಸಿಕೊಳ್ಳಿ, ಕೀಟನಾಶಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಮತ್ತು ವಿಶೇಷವಾಗಿ ರಾಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಇನ್ನೇನು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೀಟನಾಶಕವನ್ನು ಕನಿಷ್ಠ ಒಂದು 15 ದಿವಸ ಮುಂಚೆನೇ ಬಳಸ್ತಕ್ಕಂಥ ಪ್ರವೃತ್ತಿಯನ್ನು ರೈತರೆಲ್ಲರೂ ಬೆಳೆಸಿಕೊಳ್ಳಂತೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರು, ಇದುವರೆಗೆ ಕೃಷಿಯಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಮತ್ತು ಕಡಿಮೆ ಶೇಷಾಂಶ ಉಳಿಯಲು ದರ್ಶನ ಕೇಳಿದ್ರೆ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಭಾವಲತ್ತಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ. ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮ ನಿರ್ಭರ್ ಹೋ ಜಾಯೇ. ಸಂಕಟ್ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ್ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಹೇಳೋದಾದ್ರೆ, ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಮತ್ತೆ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೇಂಗಾವನ್ನ ಬಿತ್ತನೆ ಮಾಡಿದ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದ್ರೆ, ಬೇಗನೆ ಬಿತ್ತನೆ ಮಾಡಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ನೋಡಿಕೊಂಡು ಕೊಯ್ಲನ್ನ ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹಿಂಗಾರಿ ಜೋಳವನ್ನ ಬಿತ್ತನೆ ಮಾಡಿದಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಳೆಗಳನ್ನು ಅಳವಡಿಸಬೇಕು, ಅಥವಾ 2 ಮೆಟಾರಿಜಿಯಂ ಅನಿಸೋಪ್ಲಿಯೇ ಅಥವಾ 2 ಮೆಟಾರಿಜಿಯಂ ರಿಲೇ ಜೈವಿಕ ಸಿಲಿಂಡರ್ ಕೀಟನಾಶಕವನ್ನು ಅಥವಾ 0.4 ಇಮಾಮೆಕ್ಯೂನ್ ಬೆಂಜೋಯೇಟ್ 5 ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ಎಂಟ್ರನಲ್ಲಿ ಪ್ರೋಲ್ 18.5 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹಿಂಗಾರಿ ಜೋಳದ ಬೆಳೆ 30 ಮತ್ತೆ ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಇನ್ನು ಜೋಳದಲ್ಲಿ ಸುಳಿ ನೊಣದ ಬಾಧೆಗೆ ರೈತ ಬಾಂಧವರು 2 ಫರ್ಫೆನೋಫಾಸ್ 50 ಅಥವಾ 2 ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಭತ್ತದ ಕಟಾವು ಕಾರ್ಯ ಪ್ರಗತಿಯಲ್ಲಿದ್ದು ರೈತ ಬಾಂಧವರು ಕಟಾವು ಕಾರ್ಯವನ್ನು ಮಾಡುತ್ತಿದ್ದಾರೆ. ಕಟಾವು ಮಾಡದೇ ಇದ್ದ ಭತ್ತದ ತೆನೆಗಳಿಗೆ ಮೊಳಕೆ ಬಾರದಂತೆ ತಡೆಯಲು 1% ಉಪ್ಪಿನ ದ್ರಾವಣವನ್ನು ಸಿಂಪಡಿಸಬೇಕು. ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಮೊದಲು ಭತ್ತದ ಹುಲ್ಲನ್ನು ಚೆನ್ನಾಗಿ ಒಣಗಿಸಬೇಕು, ಹಾಗೆಯೇ ನಂತರ ಬಣವೆಯನ್ನು ಹಾಕುವುದು ಉತ್ತಮ. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಕಡಲೆಯನ್ನ ಬಿತ್ತಿದ ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಟದ ಹತೋಟಿಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ಎಂಟ್ರನಲ್ಲಿ ಪ್ರೋಲ್ 18.5 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಚಿಕ್ಪಿ ಮ್ಯಾಜಿಕ್ ಅಥವಾ 20 ಯೂರಿಯಾ ಮತ್ತು 1 ಟ್ರೈಕೆಂಟಿನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಸಿಂಪರಣೆಯನ್ನು ಮತ್ತೆ 15 ಅಂತರದಲ್ಲಿ ಕೈಗೊಳ್ಳಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಇಚ್ಚೆ ಹುಟ್ಟುವುದರಿಂದ ಹೆಚ್ಚಿನ ಕವಲೊಡೆದು ಇಳುವರಿಯನ್ನು ಹೆಚ್ಚಾಗಿ ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕಾಣಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಟ್ಟಿಗೆಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು, ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಸಮಯದಲ್ಲಿ ಹತ್ತಿಯನ್ನು ಬಿಡಿಸಿಕೊಳ್ಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಳೆಗಳನ್ನು ಬೆಳೆಯ ಮೇಲೆ 1 ಎತ್ತರದಲ್ಲಿರುವಂತೆ ಹಾಕಬೇಕು, ಅಥವಾ 0.3 ಡೈನೆಟೋಫುರಾನ್ 50 ಅಥವಾ 1 ಸ್ಪೈರೋಮೆಸಫಿನ್ 39.9 ಅಥವಾ 1 ಡೈನೆಟೋಫುರಾನ್ 50 ಅಥವಾ 1 ಪ್ರಿಪ್ರೋನಿಲ್ 5 ಅಥವಾ 1 ಅಸಿಫೇಟ್ 75 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಥಯೋಡಿಕಾರ್ಬ್ 75 ಅಥವಾ 0.3 ಇಮಾಮೆಕ್ಯೂನ್ ಬೆಂಜೋಯೇಟ್ 5 ಅಥವಾ 1 ಕ್ಲೋರೋಫೆರಿಫೈರ್ 10 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ರೈತ ಬಾಂಧವರು 1 ಕಾರ್ಬನ್ಡೈಸಮ್ 50 ಅಥವಾ 1 ಪೆನ್ಕೊನೋಜಾಲ್ 10 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸುವುದರಿಂದ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಬಾಧೆಯನ್ನು ನಿಯಂತ್ರಣ ಮಾಡಬಹುದು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರಗಳಾದ ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣಗಳನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದ್ದು, ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಾಂಶ ಮತ್ತು ಖನಿಜ ಮಿಶ್ರಣವನ್ನು ಮೇವಿನ ಜೊತೆಗೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕೊಡಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಅಮರೇಶ್ ಅಜ್ಗಾಳ್ ಅವರಿಂದ ಕೇಳಿದ್ರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕನ ಹೋಗಾ ಬೇಸಾ ಜುಡೇಗಾ ಖುಷಿಯೋ ಸೇನಾ. प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ರೈತ ಬಾಂಧವರೇ, ಈ ಕಾರಣ ಕೃಷಿ ಉತ್ಪನ್ನವಾರು ದೈನಂದಿನ ವರದಿಯನ್ನು ಮಾರುಕಟ್ಟೆ ರಾಯಚೂರು ಹಾಗೂ ಸಿಂಧೂರು ಕಳಿಸಿರ್ತಕ್ಕಂಥ ವರದಿಯನ್ನು ಮೊದಲೇ ಕೇಳೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸ್ತಕ್ಕಂಥ ಸಜ್ಜೆ ಸರಾಸರಿ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಸಜ್ಜೆ 1720, ನೆಲಗಡಲ ಶೇಂಗಾ ಗುಂಗ್ರಿ 4469 5839, ಈರುಳ್ಳಿ 650 ಭತ್ತ ಸೋನಾ ಮಸೂರಿ 1359, ಸೂರ್ಯಕಾಂತಿ ಸೂರ್ಯಪಾನ 4625, ತೊಗರಿ ಕೆಂಪು 480, ತೊಗರಿ ಬಿಳಿ 6309. ಈಗ ಕೇಳೋಣ ಸಿಂಧನೂರು ಮಾರುಕಟ್ಟೆಯವರು ಕಳಿಸ್ತಕ್ಕಂಥ ದೈನಂದಿನ ವರದಿ. ಒಣಮೆಣಸಿನಕಾಯಿ 3500 to 12000, ಭತ್ತದ RNR ಹೊಸದು 1950 to 2050, ಭತ್ತ ಹೊಸ ಸೋನಾ ಮಸೂರಿ 1650 to 1820, ಭತ್ತ ಹಳೆ ಸೋನಾ ಮಸೂರಿ 2200 to 2750. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸ್ತಕ್ಕಂಥ ರಾಯಚೂರು ಹಾಗೂ ಸಿಂಧೂರು ಕಳಿಸ್ತಕ್ಕಂಥ ಉತ್ಪನ್ನವಾರ ದೈನಂದಿನ ವರದಿಯನ್ನು ಕೇಳಿದಿರಿ. ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜ್ ಆಗ್ತಾ ಐತೆ, ಸೊಳ್ಳೆ ನೋಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪೋ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555, ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈ ಕಾರಣ ದೇವದೂರು ತಾಲೂಕಿನ ಮಲ್ಕಲ್ ಗ್ರಾಮದ ಬಸವರಾಜ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನ. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜೆ ಮೂಲಂ ಗುರುಪಾದ, ಧ್ಯಾನ ಮೂಲಂ ಗುರುಮೂರ್ತಿ, ಪೂಜೆ ಮೂಲಂ ಗುರುಪಾದ, ಮಂತ್ರ ಮೂಲಂ ಗುರುರ ವಾಕ್ಯ, ಮೋಕ್ಷ ಮೂಲಂ ಗುರುಕೃಪಾ, ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೆಯನ್ನು ನೀನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ. ಸಾಂಬ ಜಯ ನಮ ಪಾರ್ವತಿ ಬಶಿವರ ಮಹಾದೇವ್ ಶ್ರೀ ಬೆಟ್ಟದ ಬಸವೇಶ್ವರ ಮಹಾರಾಜ್ ಕೂ ಜೈ. ಓಂ ನಮೋ ನಮೋ ಅಡವೀಶ, ಓಂ ನಮೋ ನಮೋ ಪಡವೀಶ, ಓಂ ನಮೋ ನಮೋ ಜಗದೀಶ, ಓಂ ನಮೋ. ದರೆಯೊಳು ಬೆಳಗಿದೆ ಜ್ಞಾನದ ಜ್ಯೋತಿ, ದರೆಯೊಳು ಬೆಳಗಿದೆ ಶರಣರ ಸಲಹಿದೆ ಕರುಣಾ ಮೂರ್ತಿ, ಶರಣರ ಸಲಹಿದೆ ಗುರುವನು ತೋರುತ್ತ, ಗುರುವನು ತೋರುತ್ತ ಬೆಳಗಿದೆ ಖ್ಯಾತೆ, ಗುರುವನು ತೋರುತ್ತ ಬೆಳಗಿದೆ. ಪಡವೀಶ ಓಂ ನಮೋ ನಮೋ ಜಗದೀಶ ಭೋಗ ಭಾಗ್ಯವ ತ್ಯಜಿಸಿದ ಯೋಗಿ ಭೋಗ ಭಾಗ್ಯವ ಮೋಗ ಮಾನವರ ಕೂಗಿಗೆ ಸಾಗಿ ಮೋಗ ಯುಗ ಜಗ ಬೆಳಗಿದೆ ಯುಗ ಜಗ ಬೆಳಗಿದೆ ನೇ ದೇವರಾಗೆ ದೇಹದ ದಾವ ಅಡಗಿಸಿ ನಡೆಗಳಸಿ ದೇಹದ ಮೋಹಾ ಮಮಕಾರ ಮಸಣ ಗೂಡಿಸಿ ಮಾದ ಕಲ್ಲು ಮಾದ ಕಲ್ಲು ಶ್ರೇಯಡವೇಶ ನಂಬಲೆ ಮಾನುಜಾಯ್ ಗುರುಪಾದವ ನಂಬೋ ನಂಬಲೆ ಮಾನುಜಾಯ್ ಗುರುಪಾದವ ನಂಬೋ ನಂಬಲೆ ದಂಬಕ ಸಂಸಾರ ಬಗೆಯ ನಳಿದು ಕುಂಬಿನಿಯೋಳು ಮುಕ್ತ ಗುರೋರಾಧಿಕವೆನ್ನು ತಾಯ್ ವೃತ್ಯಾಗಮ ಪಗಳು ತಾಲಿರೆ ಸಂತತ ನಗುರೋರಾಧಿಕವೆನ್ನು ತಾಯ್ ವೃತ್ಯಾಗಮ ಪಗಳು ತಾಲಿರೆ ಸಂತತ ಮೃಗಧರ ನಗದಾರ ಮುಖ್ಯರು ಪೂಜಿಸಿ ಜಗದಳು ಪ್ರಖ್ಯಾತ ಮುಟ್ಟಾಲೋ ಗುರುಪಾದವಾಯ್ ಪೂರ್ವದ ಕರ್ಮ ನಷ್ಟ ಒಪ್ಪುದು ಜಾನವ ಮುಟ್ಟಾಲೋ ಗುರುಪಾದವಾಯ್